ಕಂಬವ ನಂಬಿ ಯಂತ್ರ ತಂತ್ರವ ನಂಬಿ ಕಂತ ತೆಗೆಸಿದ ಬೋರು ಉಡಲುದಕ ಅಂತಪ್ಪ ಬಾವಿಗೂ ನಿಂತ ನೀರಿಲ್ಲಂದ್ರ ಅಂತಪ್ಪ ಬಾವಿಗೂ ನಿಂತ ನೀರಿಲ್ಲಂದ್ರ ಚಿಂತಿಯಾಗ್ಯದ ಈಗ ನಮ್ಮ ಜನಕ ಚಿಂತಿಯಾಗ್ಯದ ಈಗ ನಮ್ಮ ಜನಕ ಚಿಂತಿಯಾಗ್ಯದ ಈಗ ನಮ್ಮ ಜನಕ ಬರ ಅನ್ನೋದೊಂದ ದೇವರು ಬರೆದಿಲ್ಲ ನಾವ ಕರೆದೀವಿ ನೋಡ ನಮ್ಮ ಹೊಲಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ಹೊರಗಿ ಮಳಿಯ ಹಿಡಿದು ಕೆರೆಗೆ ತುಂಬಲು ಬೇಕು ಹರಗಿ ಹಚ್ಚಿದ ಬೆಳಿ ಬೆಳಿಯುವುದಕ್ಕ ಮುರಗಿ ಮಳಿಯ ಹಿಡಿದು ಕೆರೆಗೆ ತುಂಬಲು ಬೇಕು ಹರಗಿ ಹಚ್ಚಿದ ಬೆಳಿ ಬೆಳಿಯುವುದಕ್ಕ ಉರಿಯ ಹತ್ತಿದೆ ಜಗ ಕರೆದು ತಾ ಜನರನ್ನ ಉರಿಯ ಹತ್ತಿದೆ ಜಗ ಕರೆದು ತಾ ಜನರನ್ನ ಕೆರೆಯ ತುಂಬಿದ ಹೂಳ ತೆಗೆಯುದಕ ಕೆರೆಯ ತುಂಬಿದ ಹೂಳ ತೆಗೆಯುದಕ ಕೆರೆಯ ತುಂಬಿದ ಹೂಳ ತೆಗೆಯುದಕ ಬರ ಅನ್ನೋದೊಂದ ದೇವರು ಬರೆದಿಲ್ಲ ನಾವ ಕರೆದೀವಿ ನೋಡ ನಮ್ಮ ಹೊಲಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ಹುಲ್ಲು ಕಡ್ಡಿಯ ಕೂಡ ನಿಲ್ಲುವ ಮಳಿ ನೀರು ಅಲ್ಲೇ ಇಂಗಿತು ನೋಡು ಧರೆಯೊಳಗ ಹುಲ್ಲು ಕಡ್ಡಿಯ ಕೂಡ ನಿಲ್ಲುವ ಮಳಿ ನೀರು ಅಲ್ಲೇ ಇಂಗಿತು ನೋಡು ಧರೆಯೊಳಗ ಕಲ್ಲು ಮಣ್ಣಿನ ಕೂಡ ನಿಲ್ಲುವ ಗಿಡ ಹಚ್ಚಿ ಓ ಕಲ್ಲು ಮಣ್ಣಿನ ಕೂಡ ನಿಲ್ಲುವ ಗಿಡ ಹಚ್ಚಿ ಗೆಲ್ಲಬೇಕಿದೆ ನಾವು ಈ ಬದುಕ ಗೆಲ್ಲಬೇಕಿದೆ ನಾವು ಈ ಬದುಕ ಬರ ಅನ್ನೋದೊಂದ ದೇವರು ಬರೆದಿಲ್ಲ ನಾವು ಕರೆದೀವಿ ನೋಡಿ ನಮ್ಮ ಹೊಲಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ದಾರಿ ತಪ್ಪಿದೆ ಈಗ ನಮ್ಮ ಬದುಕ ಕೃಷಿ ಪರಿಸರ ಗೀತೆಯನ್ನು ಕೇಳಿದಿರಿ ಹೆಂಗು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ ಇಲ್ಲ ನಾನು ನನ್ನ ಕಾರ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದೆ ಮತ್ತೆ ಎಜಿಎನ್ ಪಿ ಪ್ರಥಮ ಕಡೆಯಿಂದ 7,000 ರೂಪಾಯಿ ಸಿಎನ್ಜಿ ಫ್ರೀ ಆಗಿ ಸಿಕ್ತು ಕೂಡ ನಾನು ಹಾಕಿಸ್ಕೋಬಹುದಾ ಹೌದೌದು ಯಾರು ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು ಎಜಿಎನ್ ಪಿ ಪ್ರಥಮ ತಂದಿದೆ ವಿಶೇಷ ಆಫರ್ ಇಲ್ಲಿ ನೀವು ಹೊಸ ಸಿಎನ್ಜಿ ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ 7,000 ರೂಪಾಯಿ ವರ್ತ್ ಸಿಎನ್ಜಿ ಅಬ್ಸಲ್ಯೂಟ್ಲಿ ಫ್ರೀ ಇದು ಆಕಾಶವಾಣಿ ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ ಕಂಪನಾಂಕಗಳು. ಈಗ ಸಮಯ 7 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರೇಮಾನುರಾಗ ಕಾರ್ಯಕ್ರಮವನ್ನು ಕೇಳುವಿರಿ. ಕೇಳುಗರಿಗೆ ನಮಸ್ಕಾರ. ಭಾನುವಾರದ ರಾತ್ರಿಯ ಈ ಹೊತ್ತಲ್ಲಿ ಮಾಧುರ್ಯ ಭರಿತ ಯುಗಳ ಗೀತೆಗಳ ಯಾನ ಪ್ರೇಮಾನುರಾಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಿಮ್ಮ ಜೊತೆ ಇರೋದು ನಿಮ್ಮ ಗೆಳತಿ ಗೀತಾ. ಕಾರ್ಯಕ್ರಮದ ಮೊದಲನೇ ಹಾಡು ಎಷ್ಟು ಸಾರಿ ಕೇಳಿದ್ರೂ ಚೆನ್ನ ಅನಿಸುವಂತಹ ಎವರ್ಗ್ರೀನ್ ಲವ್ ಡ್ಯೂಯೆಟ್ ಪ್ರೇಮಲೋಕ ಚಿತ್ರದಿಂದ ರವಿಚಂದ್ರನ್ ಅವರ ಕಲ್ಪನೆಯ ಕ್ರಿಯೇಟಿವ್ ಸೆಟ್ನಲ್ಲಿ ಪಿಕ್ಚರೈಸ್ ಆಗಿರುವಂತಹ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ರವಿಚಂದ್ರನ್ ಮತ್ತು ಜೂಹಿ ಚಾವ್ಲಾ ಅಭಿನಯದ ಈ ಗೀತೆ ನಿಮಗಾಗಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಸಿಂಗಾರಿ ಹೂವಲ್ಲಿ ತುಂಬಿ ಸೇರಿಕೊಳ್ಳು ಹೊತ್ತು ಇದು ಬಾ ಕೇಳೆ ಬಂಗಾರಿ ಪ್ರೇಮಿಗಳಲ್ಲಿ ನೀಡಿಕೊಳ್ಳು ಮುತ್ತು ಇದು ಬಾಬಾ ನನ್ನ ನಿನ್ನ ಸ್ನೇಹ ಕೇಳೆಲ್ಲ ಗೆಳತಿ ಇನ್ನೊಂದು ಸರತಿ ಜನ್ಮವನೆತ್ತಿದರು ನಾವೊಂದೇ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು ನದಿ ತೀರದಲ್ಲಿ ನಲ್ಲ ನಲ್ಲಿಯರ ಪ್ರೇಮ ಸಂಭಾಷಣೆಯ ಮುಂದಿನ ಗೀತೆಗೆ ಭಾವಪೂರ್ಣ ಅಭಿನಯ ಕೊಟ್ಟಿದ್ದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಜನಪ್ರಿಯ ಜೋಡಿ. ಎಂ ರಂಗರಾವ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿತ್ರ ಗುಣ ನೋಡಿ ಹೆಣ್ಣು ಕೊಡು. ಝಗಮಗಿಸೋ ಬಣ್ಣದ ದೀಪಗಳು ಮತ್ತೆ ಕ್ಯಾಂಡಲ್ ಲೈಟ್ಸ್ನ ಇಂಡೋರ್ ಸೆಟ್ಟಿಂಗ್ನಲ್ಲಿ ಪ್ರೇಮಿಗಳ ಭಾವಸ್ಫುರಣ ಮಾಸ್ತಿಗುಡಿ ಚಿತ್ರದ ಮುಂದಿನ ಹಾಡು. ಬರೆದವರು ಕವಿರಾಜ್, ಹಾಡಿನ ಸಂಗೀತ ಸಾಧು ಕೋಕಿಲ್ ಅವರದ್ದು. ಸೋನು ನಿಗಮ್ ಮತ್ತೆ ಶ್ರೇಯಾ ಘೋಷಾಲ್ ಅವರ ಸೂದಿಂಗ್ ಅಂಡ್ ಮೆಲೋಡಿಯಸ್ ವಾಯ್ಸ್ನಲ್ಲಿ ಪ್ರೇಮಾನುರಾಗದ ಮುಂದಿನ ಗೀತೆ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆಳಿದಿರು ಹಾಗೆ ಅದು ಹೇಗೆ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನಿತ್ತಿಗೇರಿದೆ ಮರುಭೂಮಿಗೆ ಮಳೆ ಹಿಡಿದಿರು ಹಾಗೆ ಅದು ಹೇಗೆ ತನನನ ನಾನೇನು ಮರೆಯಲಾರೆ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಬಯಸಿಹೇ ನಿಲ್ಲೆ ನಾನು ನಂಬ ಬದೇಕಿ ದೂರುವೆ ನನ್ನನು ಹೃದಯದ ಮೋಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೆ ಹೇಳು ಕರಗದೆ ಬರಬಹುದೆ ದಾರಿ ಮರೆಯದೆ ಬಿಸಿಯೇ ಇರದ ಉಸಿರು ನಾನು ನೀನು ಇರರೆ ಗಮನಿಸು ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬಿಲ್ಲೆ ಮೈಗಂತಿದೆ. ಹೊಸ ಸಂವತ್ಸರ ಶವೇತಾಗಿದೆ ಗೀಚಿದ ಹಾಗೆ ಮಳೆ ಬಿಲ್ಲೆ ಮೈಗಂ.